بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار. وبعد، الإمام شيخ الإسلام ابن تيمية رحمه الله ليوفي اتفاداتك بيان بجنب شرعي ديني قوائده ادي اركم باسمه قاعدة في الصبر كترك ما به قواعد مفتوغي شرح كرمغي ديوانا كلاهوغا حاضر تبي امها حاضرين اخناي امها اختون. السلام عليكم ورحمة الله وبركاته. فتوغي متن ديومغي كوريغا مهار بيان كرم مدني ಕೆತ್ತರಿ ಕಮಾಯ ಗುಳೆ ಗೊತ್ತ ದಿಕುರು ವೆಗೆಂದ ಬಯ ನುಕ್ತಾತ ಬಯ ಮಸಾಯಿಲ್ತ ಎ ಗೊತ್ತ ಕುರಿ ಕುಲಾಹುಗ ಎ ಬಹಿ ಫುರ್ತಮ ಕುಲಾಹುಗ ಬಯಾನ್ ಕೊಫವಾಣೆ ಪಸ್ ಮಸಾಯಿಲೆ ತಾರೀಫು ಸಬ್ರ್ ಕೆತ್ತರಿ ಮುಗೆ ತಾರೀಫ ಕಿ ಕೊಬಾಕನ್ ಎಂಬ ಫುರ್ತಮಯ ದೇವಣೆಯ ಇಸ್ಲಾಂ ದೀನುಗ ಸಬುರ್ ಕೆತ್ತರಿಗು ಕೆತ್ತರಿ ಕಮ್ಗೆ ಮುಹಿಮ್ಮುಖ ತಿಂಬಣೆಯ ಭಯಾ ಕುರವುಣು ಕೆತ್ತರಿಕಂ ನುವತ ಕೆತ್ತರಿವು ಏಗೆ ಹಕೀಗತ ಕಿ ಕೊಬಾಕ ಹಕೀಗತು ಸಬುರ್ ಹತರ್ವಣೆ ಬಯಾನ್ ಕೊದ್ದೆವುಣು ಹುಕ್ಮ ಸಬುರ್ ಶರಿಯತುಗ ಕೆತ್ತೆರುಮುಗೆ ಹುಕ್ಮ ಕೀ ಕೊಬಾಕ ಫಸ್ವಣ ನುಕ್ತಾಗೆ ಗೊತ್ತುಗ ಬಯಾನ್ ಕೊರ್ಬುಣು ಕೀರ್ತಿ ಗುರ್ವಾನುಗ ಅಲ್ಲಾಹು ಜಲ್ಲ ವಾಲ ಗಿನ ಗುಣ ಆಯತ್ತ ಕೆಗ್ಗ ಕೆತ್ತೆರಿವುಂ ಝಿಕುರ್ ಕೊಫಾವಾ ಹಿಂದು ಎ ಕೆತ್ತೆರಿಕನ್ ಝಿಕುರ್ ಕುರೈಫಾ ವಣಿ ಏಕಿ ಏಕಿ ಮಾಣ ತಕುಗ ಎಕಿಯಕಿ ಭಾವೆತ್ತಕುಗ ಎಫಹು ಪಸ್ವಣ ಮಿ ಮಸಾ ಇಲ್ಲಿಗೆ ದಶುಗ ದಿಕುರು ಕುರವಣು ಕೀರ್ತಿ ಗುರುವಾನುಗ ವಾರ್ದಿ ವೆಫಾವ ಕೆತ್ತೆರಿವೋಂ ಏಗೆ ಸೋಳ ಮಾನೆ ಏಗೆ ಸೋಳ ಮಾನೆ ದಿಕುರು ಕುರವಣು ಅದಿ ಕೊಮ್ಮೆ ಮಾಣೆಯಕ ಏಗೆ ದಲೀಲ್ ತಕುಂ ಭಯಾಂಕೋ ಹೆಕಿ ನೆರವುಣು ಮಿರೇಗೆ ಕುಲಾಹುಗ ಮಿ ಬಯಾನ್ ಕೊರೆವೆನಿ ಹೊತ್ತುಗೆ ಮಾಗಡ ದಿಯುಮುಗೆ ಕುರಿಗ ಮುಗದ್ದಿಮಾಗ ದಿಕುರ್ ಕುರೆವೆ ಅದಿ ಇತುರು ಏನಿ ಹೆಂ ಮಸಾಯಿಲಿತ ಹವಣ ಮಸಲ ಕೀರ್ತಿ ಗುರುವಾನುಗ ಅಲ್ಲಾಹು ಜಲ್ಲ ವಾಲ ಸಬುರ್ ಕೆತ್ತೆರಿವೊಂ ನುವತ ಕೆತ್ತೆರಿಕಂ ದಿಕುರ್ ಕುರೆವ್ವಿ ಎಂ ಮೆಹಾ ತಂತನೆಗ್ಗ ಸಬ್ರ ಕೆತ್ತೆರಿವುಮ ನುವತ ಕೆತ್ತೆರಿಕಂ ದಿಕುರ್ ವೆಫಾ ವಣಿ ಮದ ಹಯಾಯಿ ತನಾಗೆ ಬಸ್ಫುಳ್ತ ಹುಗೆ ಮತೀಗ ಅಲ್ಲಾಹ್ ಜಲ್ಲವಾಲ ಕೀರ್ತ್ ಗುರುವಾನುಗ ಅಸಬುರ್ ದಿಕುರ್ ಕುರೆವ್ವಿ ಎ ದಿಕುರ್ ಕುರೆವ್ವಿ ಎಮ್ಮೆಹಾ ತಂತನೆಗ್ಗ ಎಮ್ಮೆಹಾ ತಂತನೆಗ್ಗ ಅಸಬುರ್ ದಿಕುರ್ ಕುರ್ವಾಫಾ ವಣಿ ಮದ ಹಾಯಿ ಸನಾ ಬಸ್ಫುಳು ವಾರ್ ದೆಫಾವ ಗೊತ್ತುಗೆ ಎಮ್ಮೆ ದೆದಂಡಿ ಒಳೆಗ್ಗ ಫಿಯವೇ එම්ම දඩිවලෙක් ගැෆියවයි. කෘතම දඩිවලකි. අල්ලාහ ජල්ලවාලාගේ වහි බස්ෆොඩු වන්තලකල් මලඋ මින්හුම් අනිම්ෂුමු වස්බිරු අලා ආලිහතකුම් ඉන්න හාදා ලශයිඋන් යුරාත්. එබා මිහුන් යනි මක්කාගේ කාෆරුම් එ කාෆරුන්ගේ බොඩුන් එ මජලිහුම් වකිවේ හිඟාගෙන්ෆි. අද එබා මිහුම් බුණි තියබා මිහුන්ගේ ඉලාහුන්නන් අලුකං කුරුම් මතිීගයි කෙක්කොගෙන් තියබා මිහුන් තිබේශේ. අනිම්ෂූ වස්බිරු අලා ආලිහතකුම් ඉන්න හාදා ලශයිඋන් යුරාත්. හම කශෝරුම් මියේ තිමන්න මෙන්නා මෙදු ರೇವಿ ಗಸ್ತು ಕುರವಿಗೆಂಬಾ ಕಮೆಕ್ಕಂ ಕಶವರೆ. ಮಿಯಾಯತುಗಾ ಮಿವಣಿ ಶಿರುಕು ಕೂರು ಮತೀಗಾ ದೆಮಿತಿಬುಮ ಅದಿ ಕೆತ್ತೆರಿವುಮಾಯಿ ಗಾಯೊಮ್ಮೆ ದೆಮಿತಿಬುಮಂ ಬಯಾಂಬೆಗೆಂಬಾ ಗೊತ್ತುಗೆ. ಮಕ್ಕಾಗೆ ಮುಷರಿಕುಂ ಎಬಾ ಮಿಹುಂ ಶಿರುಕು ಕೂರುಮುಗೆ ಮತೀಗಾ ಕೆತ್ತೆರಿವೆ ಗಾಯೊಮ್ಮೆ ದೆಮಿತಿಬುಮಂ ಬಯಾಂಬೆಗೆಂಬಿ ಮಿಯಾಯತುಗೆ. ಎಮೌದೋಗ ಸಬುರ್ ಮಿಯಾಯತುಗ ದಿಕ್ಕುರು ಕುರೈಫಾ ಮಿವಣಿ ಕೀರ್ತ್ ಗುರುವಾನುಗವ ದೇವನ ದಡಿವಳಕಿ. ಎಬಹಿ ಮದಹಯಾಯಿ ಸನಾಗೆ ಮುರಾದು ನೂಂ ಗೊತುಗ ವಾರ್ ದೆಫಾವ ದೇವನ ದಡಿವಳಕಿ. ಅಲ್ಲಾಹ್ ಜಲ್ಲವಾಲ ಬಸ್ವಹಿ ಕುರೆವ್ವಿ ಉಲಾಇಕಲ್ಲದೀನಶ್ತರವು ಅದ್ದಲಾಲತ ಬಿಲ್ ಹುದ ವಲ್ ಅದಾಬ ಬಿಲ್ ಮಗ್ಫಿರ ಫಮಾ ಅಸ್ಬರಹುಂ ಅಲನ್ ನಾರ್. ಎಬಾ ಮಿಹುನ್ನಿ ತೆದುಮೌಗೆ ಬದಲುಗ ಮಗ್ಫಿರದುಂ ಅದಿ ಫಾಫುಸ್ಸೋಮುಗೆ ಬದಲುಗ ಅದಾಬು ಗೈ ಮಿಹುಣ್ಣೆ. ಫಹೆ ನರಕ ಎ ನರಕಯಗ ಅದಾಬಂ ಎಬಾ ಮಿಹುಣ್ಣ ಕೆಕ್ಕುರವೇನಿ ಕಿಹಿನಂ ಹೆಯ್ಯೆ. ಫಮಾ ಅಸ್ಬರಹುಂ ಅಲನ್ ನಾರ್ ಯಾನಿ ಲಾ ಯಸ್ಬಿರೂನ್ ಅಲನ್ ನಾರ್. ಎಬಾ ಮಿಹುಣ್ಣ ನರಕಯಗ ಅದಾಬುಗ ಕೆತೆನ್ ನುಕುರವೇನೆ. ಮಿ ದೇ ದಾಂಡಿವಾಳು ಫಿಯವ ಕೀರಿತ್ ಗುರ್ವಾನುಗ ಸಬುರ್ ದಿಕುರ್ ಕುರೈಫಾವ ಎಂ ಮೆಹಾ ದಂಡಿವಳ ತಹುಗ ದಿಕುರ್ ವೆಗೆಂ ವಣಿ ಮದಹಯಾಯಿ ತನಾಗೆ ಮುರಾದುಗೆ. ವುಮಾಯ ಕೀಗ ಅಲ್ಲಾಹು ಜಲ್ಲವಾಲಾಗೆ ಹದುರತುಗ ಕೆತ್ತರಿಕಂ ಏ ಕಿಹಾ ಮಾಯ್ ಕಿಹಾ ರಿವತಿ ಕಿಹಾ ಹೇವೆಗೆಂ ವಿ ಅಮಲೆ ಕಂ ಎಹಿಂದು ಬಯಾಂಬೆ ಎಂಗಿಗೆಂದೆ ಮೋಮಿನ ಅಳಾಯ. ಎಂ ಮೆಹಾ ದಂಡಿವಳೆಗ್ಗ ಏ ಇಲಾಹು ತಬಾರಕ ವತಾಲ ಸಬುರ್ ದಿಕುರು ಕುರವ್ವಣಿ ಮದಹಾಯಗೆ ಗೊತುಗ ಸನಾಗೆ ಗೊತುಗ ರಿವತಿ ಅಮಲೆಗೆ ಗೊತುಗ. ಎಬಹಿ ಅಲ್ಲಾಹ್ ಜಲ್ಲ ವಾಲಾಯ ಏ ಅಮಲು ವೆಗೆನ್ ದಣಿ ಮದಹಾಯಗೆ ಅಮಲಕ ರಿವತಿ ವೆಗೆಂಬಿ ಅಮಲಕ ಹೇವೋ ವೆಗೆಂಬಿ ಅಮಲಕ ಎಹಿದು ಎಮ್ಮೆಹಾ ದಣಿವಳ ತೆಹೆಗ ದಿಕುರು ಕುರವ್ವಿ ಎ ಮುರಾದುಗೆ ಜಲ್ಲ ಜಲಾಲು. ಎಮ್ಮೆ ದೆದಣಿವಳೆ ಏ ದೆದಣಿವಳು ದೆಮ್ಮೆ ಬಯಾಂಬೆ ಮಿದಿಯೈ. ಮಸಲೆ ಸಾಬ್ಯ ಹೈಬಣ ಮಸಲೆ ಸಬ್ರಾಯ್ ಈಮಾನ್ ಕಮಾಯ್ ದೆಮೆದು ಐ ಗುಳುಮಕಿ ಕೊಬಾ ಹೆಯ್ಯೆ. ಕೆತ್ತರಿ ಕಮಾಯ್ ಈಮಾನ್ ಕಮಾಯ್ ದೆಮೆದು ಐ ಗುಳುಮಕಿ ಕೊಬಾ. ಇಲ್ಮು ಗಹುಲು ವೆರಿಂ ಮಿ ಮೌದೂಗ ವಿದಾಳು ಫ ವಣಿ ಸಬ್ರಕಿ ಅಹಿಯತು ಮೊಮಿನ್ ಸಬುರಕಿ ಮೋಮಿನ್ ಅಳ ಅಬದಾಯಿ ಅಬದು ಇಯಂ ಎಬುರಿ ದಿಯುಂ ವಾಯ್ಚೆ. ಗುಳಿಫ ಗುಳಿಫ ಲಾಮೆಹಿಫ ಎಕುವೆಫ ಅಬದಾಯಿ ಅಬದು ಇಯಂ ಎಬುರಿ ದಿಯುಂ ವಾಯ್ಚೆಗೆ ಗೊತ್ತುಗ. ಸಬುರ್ ಅಬದ ಅಬದು ಮೋಮಿನ್ ಅಳಾಯಂ ಏನಾಯ ಅಬದಾಯ ಅಬದು ಲಾ ಮೆಹಿಫಾವಾನೆ ಗುಳಿಫಾವಾಣೆ ವಕಿ ನುವಾಣೆ ಅಬದು ಇಯಂ ಎಂಬುರಿ ದಿವುಮ ಜೆಹಿಫಾವ ಎಚ್ಚಗೆ ಗೊತುಗೆ. ವುಮಾಯಕು ಈಮಾನ್ ಕಮಾಯ್ ಸಬುರ್ ಒಯ್ ಗುಳುಮಕಿ ಎಯ್ ಗಹೆ ಬುಣಾ ಕಮುಗ ವಾಣಮ ಗಹುಗೆ ಬುಡುವೆಯ್. ಈಮಾನ್ ಕಮುಗೆ ಎ ಗಹುಗೆ ಬುಡಕಿ ಎಯ್ ಸಬುರ್. ವುಮಾಯಕು لا ولا يفارق المؤمن الصبر على كل حال. مؤمن على ياي صبر افس حالك جاي اي كم فدا حالك كم غبيس افس حالك مؤمن على ياي صبر ವಕಿವೆಗೆನ್ನು ದಾನೆ ಎಮ್ಮೆಹ ಹಾಲೆತ್ತ ಕೆಗ್ಗೆ ಸಬುರ್ ಮೋಮಿನ್ ಅಳಾಯ ಎಕುಗ ದೆಮಿ ಹುಣ್ಣಾನೆ ಏನಾಯಂ ಉಫಾವೆರಿ ಹಿಂಹಮ ಜೆಹಿ ಲೋಬಿವಾ ಕಮೆ ಮೆದುವೆರಿ ವಾ ಹಿಂದುವೆಸ್ ಸಬುರ್ ಏನಾ ಎಕೀಗ ವಾನ್ ಜೆಹೇನೆ ಅದಿ ಅಲ್ಲಾಹ್ ಜಲ್ಲವಾಲ ಮಿಫದೈನ್ ಏನಾ ಮುಮಲ ಕುರ್ಮ ಕಂಡಾಳು ಬಾಫಾವೆ ಎಗೊತು ದೀನುಗ ಕಂಡೇಳಿಫಾವಾ ಸಬುರ್ ಬೆಹಿಫಾವಾ ತಿಂಬ ಅಲ್ಲಾಹ್ ಜಲ್ಲವಾಲಾಯ ಕಿಯಮಂಗ ತುಮುಗ ಅತ್ತಾ ಕಿಯಮಂಗ ತುಮುಗಾವೆ ಸಬುರ್ವೆ ಸಬುರ್ ವಾಂಜೆಹೆ ಕೆತ್ತರಿ ಕಮಾಯಕ್ಯುಗೆ ಏನಾಯಂ ದಿಮಾವ ಮುಸೀಬಾತುಗೆ ದಂಡಿವಾಳು ದತಿ ದಂಡಿವಾಳು ವೇನುಗೆ ದಂಡಿವಾಳು ಫೈನ್ ಅಸಾಬಹು ದೊರ್ ಏನಾಯ ಕುರಿಮತಿವಿ ದೊರ್ರೆ ಗೆಲ್ಲುಮೆ ಮುಸೀಬಾತೆಗೆ ದಂಡಿವಾಳು ಏನಾ ಕೆತ್ತರಿವೆ ಅದು ಏನಾ ದಾನೆ ವಹಾದ ಮಿನ್ ಅಂದಿಲ್ಲಾ ಹಜ್ಜ ವಜಲ್ ಏನಾಯಂ ಎ ದಿಮಾವಿ ಹಿದ್ದತಿ ಬುರ ದತಿ ಎ ಹಾಲ ಕೀವೆಸ್ ಮಿನ್ ಎಂದಿಲ್ಲಾ ಹಜ್ಜ ವಜಲ್ ಅಲ್ಲಾಹು ಜಲ್ಲ ವಾಲಾಗೆ ಹದರತು ಏನಾಯ ದಿಮಾವಿ ಕುರಿಮತಿವಿ ಕಮೆಕ್ಕ ಅದು ಏಗ ವಾಣಕಂ ಏನಾ ಗಬುರು ಕುರೆ ಏಗ ವಾಣಕಂ ಅಲ್ಲಾಹು ತಬಾರಕ ವತಾಲಾಗೆ ಮಾ ಮತ್ವೆರಿ ಹಿಕ್ಮೆ ಫುಳೆ ಏಗ ವಾಣಕ ಬುಮಾಯಕೀಗ ಏನ ಏ ಮುಸೀಬಾತಾಯಿ ದತಿ ಬೋರ ಹಿದ್ದತಿ ದಂಡಿವಾಳುಗ ಏನ ಕೆತ್ತರಿವೆ ಅದು ಯಾಕೀಗ ಬಯಾಂಬೆ ಫಾವಣಿ ಮಿಫದೆ ವಕುಲ್ಲಮ ಜಾದ ಸಬ್ರುಲ್ ಇನ್ಸಾನಿ ಜಾದ ಈಮಾನೋ ಇನ್ಸಾನಾಗೆ ಕೆತ್ತರಿಕಂ ಇತುರ್ವೆದಾ ಮಿಂಬರು ಜಾದ ಈಮಾನೋ ಏನಾಗೆ ಈಮಾಕಂ ಇತುರ್ವೆಗೆಂದೇ ವಕುಲ್ಲಮ ಕಲ್ಲ ಸಬ್ರುಹು ಅದಿ ಏನಾಗೆ ಕೆತ್ತರಿಕಂ ದವ್ವೆಗೆಂದ ಮಿಂಬರು ಕುಡವೆಗೆಂದ ಮಿಂಬರು ಗಲ್ಲ ಈಮಾನು ಏನಾಗೆ ಈಮಾಂಕಂ ಉನಿವೆ ದವ್ವೆಗೆಂದೇ ವಮನ್ ಫಾರಕ ಸಬುರ್ ಯುಫಾರಿಕು ಈಮಾನಹು ಔ ಕಲ್ಲ ಈಮಾನ್ ಔ ಕಲ್ಲ ಈಮಾನಹು ಕಸೀರನ್ ಎಮೀಹಕಾಯಿ ಸಬುರ್ ವಕಿವೆಜ್ಜ ಕಮ್ಗ ವಾಣಮ ಯುಫಾರಿಕು ಈಮಾನು ಏನಾಗೆ ಈಮಾಂಕಂ ಏನ್ಯ ವಕಿವೆಗೆಂದೇ ನುವತ ಎ ಈಮಾಂಕಂ ಉನಿವೆ ದವ್ವೆಗೆಂದೇ ಇಂತಿಹಾಯ ಇಂತಿಹಾಯ ದವ್ವೆಗೆಂದೇ ಗುಮಾಯಕೀಗ ಈಮಾಂಕಮಾಯಿ ಸಬ್ರಾಯಿ ನುವತ ಸಬ್ರಾಯಿ ಈಮಾಂಕಮಾಯ ಮೆದು ಎ ದೆಮೆದುಗ ಗುಳುಮಕಿ ಕಿಹಾ ಗಾಯ್ ಗದಪದ ಗುಳುಮೆಕ್ಕಂ ಬಯಾಂಬೆ ಎಗಿಗೆಂ ಗೊಸ್ಸಿ ಮೋಮಿನ್ ಅಳಾಗಿ ಹಯಾತುಗ ಏನಾಯ ದಿಮಾವ ಉಫಾವೆರಿ ಕಮ್ಗ ದಂಡಿವಳೆಗ್ಗ ಹಿದ್ದತಿ ದಂಡಿವಳೆಗ್ಗ ಮುಸೀಬಾತುಗ ದಂಡಿವಳೆಗ್ಗೆ ಎವ್ವೆಸ್ ಹಾಲೆ ತೆಗ್ಗ ಸಬುರ್ ಏನೇ ವಕಿವೆ ಗೊಸ್ಗೆ ನುವಾಣ್ ಸಬುರಾಯ್ ವೇನೇ ವಕ್ಯ ನುವಾಣ್ ಇಸ್ ಭಯಾಂಕುರಿ ಗೊತ ಮುಸೀಬಾತುಗ ದಂಡಿವಳ ಕೀವೆಸ್ ಏ ಅಳಾ ದನ್ನಾಣೆ ಏ ಮುಸೀಬಾಯ್ ಏ ಅಲ್ಲಾಹ್ ಜಲ್ಲವಾಲ ಮೆದಿರಿ ಕುರವಿ ಕಮೆಕ್ಕ ಏಮ ಅಲ್ಲಾಹು ಜಲ್ಲವಾಲ ಮೆದಿರಿ ಕುರವಿ ಕಮಕ ಕಿಹಿನೆ ದೆಕೊಳುವೆರಿ ವಾಣಿ ಕಿಹಿನಂಗ್ ಏ ಮೆದು ನಾ ಉಮ್ಮೀದಿ ಬಸ್ತ ನಿಸ್ಬೆ ಕುರಾಣಿ ಕಿಹಿನಂಗ್ ಏ ಕಮಾಯ ದೆಕೊಳ ಹಡಿಹುತುರು ಬಸ್ತಕು ಮಾಮಲ ಕುರಾಣಿ ಏ ಕಲಾಂಗೆ ಜಲ್ಲ ವಾಲ ನಿಯಾ ಕುರವ್ವ ಕೊಮ್ಮೆ ಕಮೆಗ್ಗಾವೆ ಮತಿವರಿ ಹಿಕ್ಮೆ ಫುಳೆ ಮತಿವರಿ ಹಿಕ್ಮೆ ಫುಳೆ ಬುಮಾಯಕು ಈಮಾ ಕಮಾಯ್ ಸೊಬ್ರಾಯ್ ಮೆದು ಮಿವಣಿ ವರ ಗದ ಪದ ಗುಳುಮೆ ಇಸ್ ಭಯಾಂಬೆದಿಯ ಜುಮ್ಲತಕು ಅಡುವಿಗೆ ಮಿದಿಯೈ ಇನ್ಸಾನೆಗ್ಗೆ ಕೆತ್ತರಿಕಂ ದವ್ವೆ ದಾ ಮಿಂಬರು ಏನಾಗೆ ಈಮಾನ್ ಕಂಬೆಸ್ ದವ್ವೆ ಉಣಿವೆಗೆಂದಾಕ ಸುಬಹಾನಲ್ಲಾಹ್ ಏನಾಗೆ ಕೆತ್ತರಿಕಂ ದವ್ವೆ ದಾ ಮಿಂಬರು ಏನಾಗೆ ಈಮಾನ್ ಕಂ ದವ್ವೆಗೆಂದಾಕ ಹಮೆ ಫದೈನ್ ಕುಲ್ಲಮ ಜಾದ ಸಬ್ರುಹು ಏನಾಗೆ ಕೆತ್ತರಿಕಂ ಇತುರ್ವೆ ದಾ ಮಿಂಬರು ಜಾದ ಈಮಾನು ಏನಾಗೆ ಇಮಾಂಕಂ ಇತುರ್ವೆಗೆಂದಾಕ ವಿಷ್ಣಾಲ ಎದೆಮೆದುಗೆ ಗುಳುಂ ಕಿಹಾ ವರ್ಗದ ಕಿಹಾ ಗದಫದ ಅವ್ವಣ ಮಸಲ್ ಸಬ್ರಾಯ್ ಯಕೀನಾಯ್ ಎದೆಮೆದುಗೆ ಗುಳುಮಕಿ ಕೊಬಾಹಿಯೆ ಅಸಬ್ರು ವಲ್ ಯಕೀನ್ ಸಬ್ರಾಯ್ ಯಗೀನಾಯ್ದೆ ಒಯ್ ಗುಳುಮಕಿ ಕಿಹಾ ವರ್ ಗುಳುಮಂ ಹೆಯ್ಯೆ ಕೀರ್ತಿ ಗುರುವಾನುಗ ಅಲ್ಲಾಹ್ ಜಲ್ಲವಾಲ ವರಗ್ಗಿನ ಆಯತಕ್ಕೆ ಗ ಜಮ್ಮು ಕುರಬಾಫಾವಿ ಬೈನ ಸಬ್ರಿ ವಲ್ ಯಕೀನ್ ಸಬ್ರ್ ಅದಿ ಯಕೀನ್ ಏಕಲಾಂಗ ಜಲ್ಲವಾಲ ವರಗ್ಗಿನ ಆಯತಕ್ಕೆ ಗ ಜಮ್ಮು ಕುರಬಾಫಾವಿ ವರಗ್ಗಿನ ಆಯತ್ತ ಹೋಗ ಜಮ್ಮು ಕುರಬಾಫಾವಿ ಏಗೆ ತೆರೇಗ ಅಲ್ಲಾಹ್ ಜಲ್ಲವಾಲ ಬಸ್ವಹಿ ಕುರೆವ್ವಿ وجعلنا منهم أئمة يهدون بأمرنا لما صبروا وكانوا بآياتنا يوقنون أدي إبا ميهم كتري بي هندو تمن إله أمر فلا تدمغ دكوا إمام تك تمن إله إبا ميهم كترين لفي مي أدي تمن إله آية تكامد يقين كرا كمغا إبا ميهم بي إما إماما هميا ಎ ಇಮಾಮುಗೆ ಶರಫಂ ಎ ಲಕಬಂ ಎ ಮತಿರ್ ದರಜೆ ವಾಸಿಲೋನ್ ಸವಬೆ ಕಮ್ಗಾವಿ ಕೆತ್ತರಿ ಕಮಾಯಕು ಯಗೀನ್ ಕುರ ಹಾಲುಗ ಇಬಾಮಿ ಹುಂ ವುಂ ಅಲ್ಲಾಹು ಜಲ್ಲವಾಲಾಗೆ ಆಯತ್ತಕಂ ಅಲ್ಲಾಹು ಜಲ್ಲವಾಲಾ ಶಾಯ್ ಎ ಕಲಾಂಗೆ ಆಯತ್ತಕಂ ಎ ವಾದಾ ವೈದ ಎ ಜಜಾಯಂ ಯಗೀನ್ ಕುರ ಹಾಲುಗ ವಿ ಬಯ ಗೊತ್ತುಗ ಇಬಾಮಿ ಹುಂ ವಿ ಸಬ್ರಾಯ್ ಯಗೀನ್ ಕಮ್ಮಿವಣಿ ಜಮು ಕುರ ವಾಫೆ ಎತ್ತಂ ಆಯತ್ತಕ್ಕೆ ವಮುಂ ಎಲ್ಮುಗ ಹೊಲುವೆರಿಂ ವಿದಾಳುಫಾ ವಣಿ ಮಿ ದೆಕಮಕಿ ಸಬುರ್ ಅದಿ ಯಗೀನ್ ಕೆತ್ತರಿವುಂ ಅದಿ ಯಾಕಿ ಅಲ್ಲಾಹು ಜಲ್ಲವಾಲ ಎಕಲಾಂಗ ಆಯತ್ತ ಹುಗ ಮಚ್ಚ ಯಗೀನ್ ಕೊರೋ ಮಿ ದೆಕಮಕಿ ಸಾದತುಲ್ ಅಬ್ದಿ ಅಳಾಗೆ ಬಾಜ್ಯವೆರಿಕಂ ದುನಿಯೇಗ ವೆಸ್ ಉಹ್ರವಿ ವೆಸ್ ಬಾಜ್ಯವೆರಿಕಂ ವಣಿ ಮಿ ದೆಕಮುಗೆ ಅಸಬ್ರ ವಲ್ ಯಕೀನ್ ಎ ಅಳಾಯ ಸಾದ ಬಾಜ್ಯವಿರಿಕಂ ಫಾಯ್ತುವೆ ನೆತಿವೆಗೆಂದೆ ಮಿ ದೆಕಮುಗೆ ತೆರೆಂ ಎಚ್ಚೆಂ ಏನಾಗ ನಫ್ಸ ಫಾಯ್ತುವೆ ಜಹಿಂದು ಮಿ ದೆಕಮುಗೆ ತೆರೆಂ ಕಮೆಂ ಅಳಾಗೆ ನಫ್ಸಾಯಿ ಫಾಯ್ತುವೆ ಜಹಿಂದು ಏನಾಯ ಸಾದ ಬಾಜ್ಯವಿರಿಕಂ ಗೆಲ್ಲಿಗೆಂದೆ ಅಸಬ್ರ ವಲ್ ಯಕೀನ್ ಬುಮಂ ಸಬುರ್ ಕೆತ್ತರಿ ಬುಮಾಯಿ ಕೆತ್ತರಿ ಕಮುಗಾ ದೆಮಿಹುರುಮುಂ ಏಯ್ ಯದ್ಫೌ ಶಹವಾತ್ ಶಹುವೆತ್ತಕುಂ ದಿಫಾ ಕೊದ್ದೆ ಕಮೆ ಶಹುವೆತ್ತಕುಂ ದಿಫಾವು ಕೊದ್ದೆ ಬಿಸಬುರ್ ಕೆತ್ತರಿಯುಮು ವಲ್ ಯಕೀನ್ ಅಲ್ಲಾಹ ಏಕಲಾಂಗ ಆಯತ್ತೋಗ ಮಚ್ಚ ಯಗೀನ್ ಕಂ ಔತುಮು ಯದ್ಫೌ ಶುಭಹಾತ್ ಶುಭಹಾಯತ್ತಕುಂ ಏನ ದಿಫಾವು ಕುರೆ ಸ್ನಾಲಮಿ ಕುಂಫದ ವರ್ಗದ ದಿ ಅಡ್ಡನ ಶಹುವೆತ್ತಕುಂ ದಿಫಾವು ಕುರ್ಮಾಯಿ ಶುಭಹಾಯತ್ತಕುಂ ದಿಫಾವು ಕುರು ಎ ದೇ ಅಡ್ಡನವತಿ ಕೊಂತಾಕು ಶುಭಹಾಯತ್ತಕುಂ ದಿಫಾವು ಕುರ ಅಡ್ಡನೆಯಕಿ ಯಗೀನ್ ಶಹುವೆತ್ತಕುಂ ದಿಫಾವು ಕುರ ಅಡ್ಡನೆಯಕಿ ಸಬುರ್ ಬುಮಂ ಮಿ ದೇ ಅಡ್ಡಣ ಏನ ನಗಾಗೆಂ ಹುರಜ್ಜೆ ಹಿಂದು ಶಹುವೆತ್ತಕುಂ ಸಲ ಏನ ಶುಭಹಾಯತ್ತಕುಂ ಸಲಾಮೆವ್ವೆ ಹುರಿಹಾ ಬಾತಿಲ್ ಜಮಾಯತ್ತಕಕು ಹುರಿಹಾ ಬಾತಿಲ್ ಫಿರುಗಾಯತ್ತಕಕು ಹುರಿಹಾ ಬಾತಿಲ್ ಬಸ್ತಕಕು ಏನ ಸಲಾಮೆವ್ವೆ ಏ ಯಕೀನು ಗದೆಮಿ ಹುರಜ್ಜೆ ಹಿಂದು ಸಬ್ರುಗೆ ಅಡ್ಡನಾಗ ಏನ ಹಿಫಾಟ ದೆಮ್ಮಿ ಹುಣ್ಣ ಹಿಂದು ಎಮ್ಮೆಹಾ ಶಹುವತ್ತಕು ಏನ ರಕ್ಕಾ ತೆರಿವೆ ಸಲಾಮೆವ್ವೆಗೆಂದೆ ಸುವಾಲಕಿ ಇನ್ಸಾನಕು ದುನಿಯವಿ ಹಯಾತುಗ ಕುರಿಮತಿ ಲಾಂಜೆ ನೀ ಕೊಂಕ ಅಂತತ್ತಕ್ಕ ಸಬ್ರಾ ಯಗೀಂಕಂ ಆರ್ಮಂಗೆ ವಿಷ್ಣುಮುಗ ಬಹಟ್ಟಾಫ ಮಿ ಸುವಾಲು ಕೊಲ್ಲಂ ವಿ ಇನ್ಸಾನಕ ದುನಿಯವಿ ಹಯಾತುಗ ಕುರಿಮತಿ ಲಾಂಜೆ ನೀ ಕೊಂಕಮಕ ಹಿಜ್ಜೆ ಯಾ ಝೈದ್ ಯಾ ಅಮ್ರು ಏ ಝೈದ್ ಕೊಂಕಮಕಾತ ಇನ್ಸಾನ ಹಯಾತು ಕುರಿಮತಿ ಲಾಂಜೆ ನೀ ಏ ಅಮ್ರ್ ದಿರುಳು ಮುಂದಾ ಇರು ದೋಸ್ತ ಫಾಯತ್ ಕುರ ಮುಂದಾ ಇರು ಮಿ ದುನಿಯ ಮತೀಗ ಹಾರ್ಮ ಕುರಿಮತಿ ಲಾಂಜೆ ನೀ ಕೊಂಕಮಕ ದೆಕಮಕ ಶಹುವತಾಯಿ ಶುಭಹಾಯ್ತಕಾಯ್ ಶಹುವೆತ್ತಕಾಯಿ ಶುಭಹಾಯ್ತಕ ಎಗೊತು ಶಹುವತುಲ್ ಫರ್ಜ್ ಫರ್ಜುಗೆ ಶಹುವೆ ಶಹುವತುಲ್ ಐನ್ ಲೆಲುಗೆ ಶಹುವೆ ಶಹುವತುಲ್ ಮಾಲ್ ಮುದಲುಗೆ ಶಹುವೆ ಶಹುವತುಲ್ ಇಮಾರ ವೆರಿಕಮುಗೆ ಶಹುವೆ ಮಗಾಮುಗೆ ಶಹುವೆ ಏಕೆ ಶಹುವೆತ್ತ ನೋಣಿ ಏನ ಕುರ್ಮತ್ ಲಾಂಜೇನಿ ಶುಭಹಾಯ್ತಕ ಶುಭಹಾತುಲ್ ಬಾತಿಲ್ ಬಾತಿಲ್ ಶುಭಹಾಯ್ತ ಬಾತಿಲ್ ಹುರಾಫಾಯ್ತ బాతిలు బస్త బాతిలు జమాయిత్త మీ బాతిలు కంతత్తక ఆయన బద్దలు కురం జేహేని ఉమాయకీగా ఏన బద్దలు కూరా మీ శుభాయిత్తం బిదువతకాయ్ బాతిల్ బుణంతకాయ్ బాతిల్ ఫిరుగాయత్తక మీ హురిహా కంతత్తకుం ఏన సలామెక్కుం అడ్డనయకుం ఏన దిఫా కురా అడ్డనయకి ఆది ఎయి అల్ యకీన్ అల్లాహ ఎకలాంగి ఆయత్తహుగ మచ్చం ఉన్న యగీంక ఏ యకీను ఏన దిఫా కురే ఏన దిఫా వెగెందే ఏనాగె నఫ్సు దీలాలాగెంద ఏచ్చసక లెబిగెంద షహువైత్తకు ఏనాగె నఫ్సు సలామె కొద్దినుముగా వని సబ్రుగడ్డన్ మీ ఇన్సానాగి హయాతుగా బద్దలు కురాని దేచ్చకి షహువాత్ వ శుభాత్ మీ దేతిని సలామె కురా ఎచ్చగొత్తుగా మీ వని యకీనాయ్ సబుర్ నువత సబ్రా యకీ మీ దెమెదుగా కిహా వరుగద గదఫద గుళుమై వేహియ్యే కిహా వరుగద గదఫద గుళుమె వేహియ్యే ఉమం హయాతుగా బాజ్వరికమ దాం ఎదేకముగా వాణమ జహేని మీ శుభాయత్తకాయ్ సహువైత్తకుం దుర్వ శుభాయత్తకా సహువైత్తకుం దుర్వ ఉమం ఇస్సే భయాం వెదియ గోత మి దేతిన్ తిరేన్ ఏకతివస్ ఇన్సానాగి హయాతుగా ఏనే ఫాయిత్ వెజ్జకముగా వాణమ సాదా ఏ ఇన్సానక గెల్లిచ్ బాజ్యవరికం ఏ ఇన్సానకం ఎవని ఎహిదు గెల్లిఫ బాజ్యవరికం ఎవని గెల్లిఫ ఏ బాజ్యవరికం హోదా కముగా వాణమ ఎబురి దియుంగతి హోదుంగతి అస్సబుర్ వలి యకీన్ అస్సబుర్ వలి యకీన్ ఏగ మిసాలకి ఇన్ సబర అల షహువాత్ షహువైత్ తగ్గుగ మచ్చం ఏనా కెత్తెరి వెజ్ షహువైత్ తగ్గుగ మచ్చం ఏనా కెత్తెరి వెజ్ వలం యస్బిర్ అల శుభాత్ ఏన శుభైత్ తగ్గుగ మచ్చం ఏనా కెత్తెరి ఎన్నువి ఏన కుత్తెరి ఎన్నువి బాతిల్ శుభైత్ తగ్గుగ మచ్చం ఏనా కెత్తెరి ఎన్నువి ఏన కెత్తెరి వెహురి షహువైత్ తగ్గుగ మచ్చ ఏనాయ సాద నులిబేన్ బాజరికం ఏనా దాని ఫాయితువే అది ఇల్ముగె బాబుగా ఏనా లిబిఫావా ఇల్ము యగీంక లిబి శుభాయత్తకుం ఏన దిఫావువి బహా ఇకలాంగి ఆయత్తహుగ మచ్చం ఇల్ము లిబిగెంవి యగీంక లిబిఫావి ఎగొతుం ఏన శుభాయత్తకుం దిఫావువి ఏహెనస్ ఏనాగె నఫ్సు షహువైత్తహుగె బాబుగె మచ్చ కెత్తెరికమెన్నే ఎహిదు ఏఆకు ఏనాయస్ వని సాయదై ఫాయితివే గొస్సే సాయద ఫాయితివే గొస్సే ఉమాయకీగ అదముల్ ఇల్ముల్ యకీన్ ఇల్మాయ్ అది యగీంకం ఏనా అతుగా నిన్నమ ఇన్హిరాఫు ఫిల్ ఇతికాద్ ఏనాగి అగీదాయిన్ ఏనా వాణి ఇన్హిరాఫు ఇఫ ఇఫరా విఫ హమ్ ఇఫదైన్ ఏనాయం సబురాయ్ ఏ యగీంకం జమ్మను కురవే కముగా వాణమ ఏనగి హయాతుగ కొమ్మెస్ ఎద్దిమాలకుం ఏనా వాహుషి మగు గెల్లిఫావా బాజ్యవరికం గెల్లిఫావా ఫరా తెగ్గె గొతుగే ఉమాయకీగ మీ మౌదూగ ఇమాం షెహల్ ఇస్లాం ఇబ్ను తైమియా రహిమల్లా విదాళు ఫావే వలా యుమ్కిన్ లిల్ అబ్దు అన్ యస్బిర్ ఇన్ లం యకున్ లహు మా యత్మయిన్ను బిహ్ లాహికెన్ నూనె వాణకమెన్ నూనె అళకు కెత్తెరి ఉముగా దెమి హుర్మ ఏనాగే నఫ్సుగా ఏనాగే అతుగా మాలం యకున్ లహు మా యత్మ ఇన్ను బిహి వయత మత్తఉ బిహి వయత గద్దా బిహి వహువల్ యకీన్ ఏన ఏ కాగెం బోయ్గెం ఏగ మతీగ ఏన హురగెం ఏ హోదాగ తుము ఫ్యవే ఏ యగీనే అళకు మి దునియ మతీగ ఏన కెత్తరి ముగ మతీగా గాయమె నువేనే ఏనాగే నఫ్సుగా యగీంకం ఒతుమ దాందెనే ఎగొతుం ఏ యగీన్ యతగద్దా బిహి ఏన ఏ కాగెం బోయగె నఫ్సుగా ఏ ఫురాలాగెం హురిజ్జ హిందు ఫియవయే అది ఏగ మతీగైన దెమిహుర్మం ఫియవయే ఏ నూకముగా వాణమ ఏనాగే నఫ్సుగా ఏకంత తోగ మచ్చ కెత్తెరికమె నోడ్నానే మసల తాసియా నువవణ మసల నువవణ మసల నస్రాయి सबराय और गुड़म की खोबा है ये, नसराय सबराय देमे दो गुड़म की खोबा, इंसान आगे हयात की अबदवेस कोमेस नसरकं कोमेस कहल नसरक मसर के कुर्म केडिनेली एन दत्रु कुर्मुंद हयाते कोमेस नसरक वुमायकु एन हासिल कुरम बेनु वा नसर कामयाबी लड़ दड़िया वासिल उमाय सब्रा उति किहावर गुलमे माय नबी सल्लल्लाहु अलैहि वसल्लम हदीस कुरबी वालम तिबा दन्नाशे अन्न नसर मा सब्र हम कशोरुं नसर वनी केतरी कमाए कुगे नसर वनी कामयाब वनी केतरी कमाए कुगे ए भाई केतरी का नेतिव जही दो नसर ने मी किहा बड़ गुड़ में भगवानी अखवाती सबुर ने मैदाने कोबा हयातुगे सबुर ने दड़ी वाले कोबा हयातुगे मी मिम्बरंग अल्लाह जल्लवाला अहर मंगे नफ्स तक अहर मंगे दीन अहर मंगे हयात अहर मंगे दिरोड़ मी हुरिहा तंतनिग सबुर लवाफ मिवानी कीवे किहा मुहिम गतिग विमो किहा मुहिम अमले गोतुगा विमो कोम्मे दाडी वाले ग कोम्मे तनेग कोम हयातुग कोम्मे हिसाबे ग बलायर स्मृति मिगोता सबरा यगिंक एकुएफा ईमान आय सबरा एकुएफा नसराय सबरा एवेफा वालम अन्न नसरा मा सबर तिबा दन्न हुट्टे हम कशवरुन नसर वनी खेत्तरिकमा एकुगे खेत्तरिकमा एकुगे अल्लाह जल्ल वाला एफदें वही कुरवा फावे قال الذين يظنون أنهم ملاقوا الله كم من فئة قليلة غلبت فئة كثيرة بإذن الله والله مع الصابرين هم كشورون الله جل وعلا يا بدل وانا كان يقين كرامهم بني الله جي إذن يا إكو كتا كتا مدو جماعتك ميهم كتا كتا مدو جماعتك ميهم جينا جماعته جي مچا قدوة جن فاوه جي अल्लाह वडिगें बनी केत्तरी नायकुगे ए मधु जमायतं बोड़ती बिया जमायत होगे मच्चं काम्या बहुदी कीने वल्लाहुम असाबिरीन अल्लाह वडिगें बनी केत्तरी नायकुगे वुमायकु बयां बेगें बनी आयतुगा बुनेफा मिवनी मितनुगा नसुर मिवनी वरब बोड़ गुली लामेहिफा केत्तरी कमा ಕೆತ್ತರಿ ಕಮಾ ಗುಳಿ ಲಾಮೆಹಿಫ ಅಲ್ಲಾಹ್ ಜಲ್ಲ ವಾಲ ಅಳುತಕೊನ್ನ ನಸುರ್ ದೆವ್ವಣಿ ವಿಸ್ ಕೆತ್ತರಿ ಕಮಾಯ್ಕು ಕೆತ್ತರಿ ಕಂ ಇಬಾ ಮುಂಗೆ ತೆರೆಗವು ಸಹಾಬಿ ಉಮರ್ ಬುನ್ ಖತಾಬ್ ರದಿ ಅಲ್ಲಾಹು ಅನ್ಹು ವಿದಾಳುವಿ ಬಿಮ ಕಾತಲ್ ತುಮುನ್ ನಾಸ್ ತಿಯ ಬೇಕಲು ಮೀಸ್ತಕುನ್ನ ಹಂಗುರಾಮ ಕುರವಿ ಕೋಂಚಕುನ್ ತೋಯೆ ಕೋಂ ಎಚ್ಚಕುನ್ ತೋಯೆ ತಿಯ ಬೇಕಲು ಮೀಸ್ತಕುನ್ನ ಹಂಗುರಾಮ ಕುರವಿ قالوا ابيكلون جوابك دنبي بالصبر كتر كم ارم مستكون هغرام كوري كتر كم نه لم نلقى قوما الا صبرنا ارم افس بايكا بدل نكرم الا صبرنا ارم كتر وي اغتوغا غام دمتي بي بي افس بايكا ارم بدل نكرم الا صبرنا ए बैग्य मच्च केत्तरिवे गदाळाति बैग्य गोतुगा फियवे एहं बुमं उम्मतुगे बय सलफु सालिहं विदाळुवनी कुल्लुना नकरहुल मौत व अलमुल जिराह अहरमें एम्मेन नकीवेस मर नेदे बैकीमे व अलमुल जराह आदि अहरमें ना कुरिमतिवां जे अहरमें ना हशगड दिमावा जहमत कुरिमतिवां बेणनुवा बैकीमे زهمتا هوگه وين افلم بين نوا بايكي مي ولكن نتفاضل بالصبر اهنه كمكو اهرمن تفاضل وني درجه تکن اهرمن افليگن دني اكا كفر انككو ماتيور درجه يدني صبر ني كتري كمون ني دني امم بس مروان كان امم بس مرو كراهه تركوري زهم گه تد كراهه تركوري زهم تنگلمو ಜಹಮತ ಕುರಿಮತಿವಮೋ வேங் எழுமும் எவேன கராஹத்திற்குரே வேணுமென்னுவே எஹினஸ் மீஸ்தகுன்ன மிகமுக சவாபாய் தர்ம லிபனி சபுர் குறாம் இங்கடுன்னே சபுர் குறாம் இங்கடுன்னே ஹஷ்கடங்கள தது ஹஷ்கடங்கள வேங் ஹஷ்கடு தஹம்முல் குறமுந்தா உதகு எக்கக்குஸ் வேணுமென்னுவே எக்கக்குஸ் வேணுமென்னுவே எக்கமக்கு மி தஹம்முல் குறங்க பஜ்ஜெஹே மி வேங் உஃபுலங்க பஜ்ஜெஹே மி வேங் உஃபுலாகிங் ஹுஸ்ஸதா ஹையே தாம் வேணும் வணி மி வேங் உஃபுலாகிங் சவாபா தர்ம மிலிபெனி சபுர் குறாமிங்கடும் ஏனாகே நப்சுகா ஏ கம கமுக மச்சங் ஏனா கெத்தெரிவா மிங்கடுன்னே ஏனாயம் கெத்தெரிவா மிங்கடும் ஏனாயம் மிலிபெனி ஏக அஜுராய் சவாப் ஏகே அஜுராய் சவாப் ஏன அழா ததக்கும் ஏன அழா வேனக்கும் சவாபென்னே ஏனாயம் எக்கமுகா சவாபாய் தர்ம மிலிபெனி கெத்தெரிவா மிங்கடுன்னே புமாய் கீக நஸ்ராய் கெத்தெரி கமாய் கிஹா படு குழுமே மியோதி வாரிதிஃபை வரப்படு குழுமே திஹவன மசல இலாக்கத்து சபர் சபர் பி ஷுக்குர் கெத்தெரி உமாய் ஷுக்குர் குழிலாமை பவனி கிஹா வரக்க மிதேதி குளிஃபா லாமி பவனி கிஹா வரக்க ஆதே மீ ஏ மௌதுவே கா இல்ம் வெரிங்க பஸ் ஃபுல்த வர கினை ஃபாவா மௌதுவே அலாக்கத்து சபுர் பி ஷுக்குர் ஷுக்குர் சபுர் ஏ தெமெது காவா குழு கிஹாபடு குழு மெங் ஹெய்யே அல் ஹாஃபிது இப்ன் ஹஜர் ரஹிமஹுல்லாஹ் விதாளி ஃபாவே அஷ்ஷுக்குர் யதலம்மனு சபுர் ஷுக்குர் வெரி உமுகா ஏகே எத்தரேகா லாமஹி ஃபாவா இச்சகே சபுரக்கி ஷுக்குர் நுவேவேனே சபுர் நெத்தியே ஷுக்குர் நுவேவேனே சபுர் நுவே கிஹினக்கும் எய் தா கியமங்கத்துக மதீகா தெமிஹுர்மா எபஜே சபுர் குரா கியமங்கத்துமுக மதீகா தெமிஹுர்மட்டக்கா அல்லாஹ் லோ படி கண்ணாவா கந்த் எக்கலாம் ருசா ஒடி கண்ணாவா கந்த் எக்கலாம் அமருப்புழு குறவாபா கந்தத்த எக்கி பாவெப்பாவத்துக அழுக்கந்த மிகந்தத்த குரவெங் ஒத்தி சபுர் கெத்தெரி கமாயக்குகே கெத்தெரி கியமாயக்குகே எக்கலாங்க ருசாவோட நுகண்ணவா எக்கலாங்க கராஹெத்தெரி குறவ்வா நஹி குறவ்வாஃபவா எபஹி உரதுந்த உரதுந்தகுக மச்சங் எபஹி உரதுந்தக்கும் துர்வஹுர் மட்டக சபுர் கெத்தெரி வாஞ்சே கெத்தெரி வாஞ்சே உமாய்க்கீக அழுக்கம் எபஸ் நுகுறவேனு கெத்தெரி கண்ணத்தியே ஃபாஃபத்தக்கும் துரவெஸ் நுவவேனே கெத்தெரி கமா நுவே உமா எக்கீக ஷுக்குர் குர்முக தெரேகா ஏ மானாகா வணி கொங்கச்சே தாத்துக மத்தீகா கெத்தெரி உமங் அல்லாஹ் ஜல்லவாலா ஷுக்குர் வெறிவி மீ அழுக்கங் அதா குரவி தாத்துக மத்தீகா எவஹி கியமங்க துமுக மத்தீகா கெத்தெரி உமங் அல்லாஹ் ஷுக்குர் வெறி உமுக மீ அழுக்கங் அதா குரவி அதி மாசியாக மச்சம் கெத்தெரி உமங் கெத்தெரி உமோ அல்லாஹ ஷுக்குரருமுக அழுக்கங் அப அதா குறவே கியமங்கத்முக மதீகா கெத்தெரி உமோ எமி அல்லாஹ கியமங் கண்ணனி ஏ கலாங்கே போல பண்ணி ஏ கியமங்கத்முக மதீகா மி தெமி ஹுண்ணனி எஹிந்து அல்லாஹ ஷுக்குர் குருமுக மி அழுக்கங் எப அதா வெவே பாபாக மதிங் துர்வஹுர்ம கெத்தெரி வணி பாப தக்குண்ண உருதுன் தக்கும் துர்வஹுர்ம கெத்தெரி வணி எ கெத்தெரி உமோ அல்லாஹ ஷுக்குர் வெறிவுமுக அழுக்கமெங் எவனி கொஃபா அதியஸ் பயங்குரா பயங் இலும் வெறின் விதாள பவனி அஸ்ஸபுர் யஸ்தல்ஸிமு ஷுக்குர் வலா யதிம்மு இல்லா பி அஸ்ஸபுர் கெத்தெருமுக லாசிம் குரே ஷுக்குர் வலா யதிம்மு இல்லா பி அதி ஏ நுலா ஏ ஃபுரிஹமே நுவானே ஏ நுலா ஏ ஃபுரிஹமே நுவானே யானி ஏகே எகதி நெதிவெஜ்ஜ ஹிந்து அனெப்பாவிஸ் நெதிவெகந்தான் மி தேச்சகி குளி லாமெஹி லாசிம் கொஃபாவா தேதி எகதி அணக்கச்ச நெத்திவெகந்தே கொஸ்தி கமுக அவாணம் சுவாலகி எஹிந்து கிஹினங் எகொத்துக அவணி மிசாலே இன்சானக்கு வணி அல்லாஹுகே நியமத்துக இன்சானக்கு மிவணி அல்லாஹ் ஜல்லவாலாகே நியமத்துக எஹிந்து எகமுக ஏ அழாய വാജിബ് ഫർദ് വേഗം പണി കൊങ്കമേ ഏനായ ഒത്തി അള്ളാഹ ശുക്കൂർ വരുവോ നൂന്ത ഏന മിവണി അള്ളാഹു ജല്ലവാലാകെ നിയമത്തുക മത്തീക ഏനായ എഹിതു വാജിബ് ഫർദ് വണി കൊങ്കമേ ഏനായ ഒത്തി എക്കമുക അള്ളാഹ ശുക്കൂർ വരുവോ ഏന അള്ളാഹു നിയമത്തുക മത്തീക വാത്തീവേ ഏനായ വാജിബ് വേഗം വേ എഹിതുക കെത്തെറിവും ബസ് ഏനായ വാജിബ് വേഗം വേ കെത്തെറിവും സുവാലക്കി ശുക്രുവരിവും വാദ അള്ളാഹ് ജല്ല വാലാകെ നിയമത്തുക മത്തിക ഉണ്ണൻ ജെഹെ മീഹ ശുക്രുവാൻ ജെഹെ വര വാദ എ മസല വര സാഫ് കീ വേഗം കം ഭയാൻ വേ അള്ളാഹ് ജല്ല വാല നിയമത്തെ ദെബുമ ശുക്രുവാൻ ജെഹെ കൻ സുവാലക്കി എ നിയമത്തുക ഉളെ മീഹ സബുർ കുറുങ്ങൊത്തി കിഹിനൻ ഹെയ്യേ നിയമത്തുക അമ്മ ഉളനി കീന കെത്തെറിവാണി എ കിഹിന കുറാക്കമെ നിയമത്തുക ഉളെ മീഹ ഏന സബുർ കുറും കെത്തെറിവാൻ ജോഹനി കിഹി വേഗം ഹെയ്യേ കിഹിനൻ ഹെയ്യേ ഇലുമ്പഹലർ വിദാളു വണി അസബുർ അലൽ മാസിയ അല്ലതി തുദ്ഹിബ് ഹാദിഹി നിഅമ ഏന മുളണി നിയമത്തുക മതിഗ അല്ലാഹ ശുക്രറിവാൻ ജെഹെ അതി ഏന ബജെ കെത്തെറിവാൻ ബസ് കിഹിന കെത്തെറിവാൻ ജോഹനി നിയമത്തുകളെ മീഹ എയ് എ നിയമൻ ഹിപ്പവിഗെൻ ഗൊസ്ദാനെ ഫാഫതഹുഗെ മച്ചൻ ഏന ദുർവഹുർമ കെത്തെറിവും എ നിയമൻ ഹിപ്പവിദാൻ എ നിയമൻ അല്ലാഹ് ജല്ലവാല നിഗുളാ ഗണവിദാൻ എ നിയമൻ അല്ലാഹ് സുബാൻ വത്താല ഏനഗ മതിൻ ഉഫുല്ലവാഫാൻ കൊമ്മസ് ഉറുദുമഗ സബബും ഫാഫതഹുഗെ സബബും ഏമ എ നിയമൻ ഏനാഗ കിബാൻ ഹിപ്പവിദാൻ കമുഗാവ കുത്ത ഫാഫത മുങ്കറായത്തക്കും ദുർവഹുർമൻ ഏന കെത്തെറിവോ കെത്തെറിവാൻ ജെഹേൻ കെത്തെറിനുവേ ഈ ഫാഫത്തക്കും ഉറുദും തക്കും എന കീന സലാം ഇവാൻ എഹം ബൊമും ഭയാം ഇവണി അള്ളാഹു ജല്ല വാല ഏനായ നിയമ ദെവാഫാവാ മിഹാവെസ് ശുക്കുർ വരിവുമായ കീക കെത്തെറിവാൻ ജെഹേ കെത്തെറിവാൻ ജെഹേ ശുക്കുർ വരിവണി ഈ കലാംഗ് ഫതുൽ വന്ത വരിക്കൻ ഈ കലാംഗ് മിന്ന ഈ കലാംഗ് ജല്ല വാലാകെ തനവസ്കൻ ഹേഖൻ ധർമ്മ ഏന ലിബിഫാവാതീവെ ഏ നിയമത്തുക ഉളേരു കെത്തെറിവാങ്ങ ബജെഹെ ഏ നിയമൻ ഹിപ്പവികെൻ ഗൊസ്ദാണ് ഏനാഗ കിബാൻ ഉഫുല്ലവികെൻ ഗൊസ്ദാണ് കമ്മുഗെ ബിറ ഏയ് ഇ ഫാഫതഹുഗെ മതി ഏ മെ ഫാഫതക്കും എ കിബാവെ ദുർവുർമ കെത്തെറിവാങ്ങ ബജെഹെ കെത്തെറിവാങ്ങ ബജെഹെ ഹമ ഇഫദൈ മീഹക്കു മിവണി ബലാത്തക്കെഗ മുസീബാതായി ദതി കമായി എക്കി കഹല വേണുഗെ ബലാത്തക്കുകെ ഏനായ ഫർദു വണി കൊങ്കമേ ഏനായ ഫർദു വണി അയ്യസ്ബിർ കെത്തെറിവോ കെത്തെറിവോ അതി മിതനുക കെത്തെറിവാ ജേനെ ബുണമു വാദ എ മസല വര സാഫ് ഏന മിവണി ഉദഗുലുക ദതികന്തത്തഹുക ഏന മിവണി ഹിതാമയ കെക്കുളുമായ ബലാഗ ഏന കെത്തെറിവാൻ ജെഹേനെ ബുണമു വര സാഫ് കെത്തെറിവാൻ ജെഹേനെ സുവാലക്കി ഏന ശുക്രറിവാൻ ജെഹേബ ഏന മോണി ബലായത്തക്കുക മുസീബാത്തുക ദതികമുക ശുക്രറിവാങ്ങ ബജെഹേ ആദ് സബുർ കുറങ്ങ ബജെഹേ ബുണമു വാദ വര സാഫ് ഭയാൻ വേങ്കെ ശുക്രറിവാൻ ജെഹേ കിഹിന ശുക്രറിവാൻ ജെഹേനി ആദ് എയ് ഇലിമൻ വിദാളുവാണി അള്ളാഹു അസ്സ വജല്ല ഏനായൻ അദാ കുറഞ്ചെഹേ കന്തത്തക്കെ അദാ കുർമുക മി ബലാഗ ഏന വാങ്ങ ബജെഹേ എ കിഹിനക്കോ എയ് ഇലിമരം വിദാളുവാണി ഇൻസാനായ ബലായ ദിമാബുമോ എഹിന്ദു അള്ളാഹ ശുക്രുവരിവേ ഏന ഫു ഏന എ ശുക്രുവരിവാണി കീവേ എയവ്വുര ബൊടു ബലായേ എയവ്വുര മാ ബൊടു മുസീബാത്തേ എയവ്വുര ബൊടു തദ്മടുക്കമെ ബലിമടുക്കമെ ഏനാഗ കിവയൻ എ കലാംഗ ജല്ലവാല ഫില്ലവാ ദെവ്വി കമട്ടക എ കലാംഗ ശുക്രുവരിവോ എ ബലാ ദിമായ പോരി അളായ കി ഏ ബലാഗെ എ മുസീബാത്തുക എമ്മെ മതി ഫന്തിക ഹുരി ഫറായത്ത നോ നോ ഏമ ഏനെ ദിമാവി എ ബലായക്കി കിഹായ കുടയച്ചേ ഏവ്വുര മാ ബൊടുവെ ഗംബി ബലായക്കും ഏവ്വുര മാ ബൊടുവെ ഗംബി മുസീബാത്തക്കും ഏവ്വുര മാ ബൊടുവെ ഗംബി തതികമക്കും എ കലാംഗെ എ അളായ ഫില്ലവാ ദെവ്വാഫ മി കുട ദത്തികമുക മിഹിരി ലവ്വാഫ എഹം ബൊമോ എഹാ ബൊടു എഹാ വേണുഗെ ഇഹാ ബൊടു മുസീബ കമക്കും ഏന ഫില്ലവാ ദെവ്വി തീവേ എവറുക മുസീബാത്തക്കം ഏന നുലവ ഫില്ലവാ ദെവ്വി തീവ് അള്ളാഹ് ശുക്രറിവാ കണ്ണുവേ ഹെയ്യേ ഏനായ ഒത്തി അള്ളാഹ് ശുക്രറിവു ಈ ಬಲ ಏನಾಯ ಕುಡಕುರಬಿ ಕಮಟ್ಟಕ ಈ ಕಲಾಂಗೆ ಜಲ್ಲವಾಲಯ ಬಜೆ ಕೆತ್ತರಿವಾ ಕೆತ್ತರಿವಾಂಗೆ ಬಜೆ ಈ ಕಲಾಂಗೆ ಜಲ್ಲವಾಲಯ ಅಫಂ ಏನ ಶುಕುರಲಿ ವಾಂಗೆ ಬಜೆ ಸೋಬಕಿ ಏನ್ ಎವ್ವರೆ ತಕುಲೀಫಾಯ್ ವೇನಾಯ್ ದತಿಕಮಾಯ್ ಬಲ ತಕುಗಯ ಮುಸೀಬಾ ತಗುಳೆ ತೆಬ್ಬೈಕುವೆ ಇವರಂಗ ಏನೇ ಕಲಾಂಗೆ ನುಗೆಂದವ ಎವ್ವರು ಲೂಯ್ ಹಾಲತೆಗ್ಗೆ ಈ ಕಲಾಂಗೆ ಜಲ್ಲವಾಲ ಏಳ ಎವ್ವರು ಲೂಯ್ ಎಚ್ಚಗ್ಗ ಲೆವ್ವಿತೀವೆ ಅಲ್ಲಾಹಂಗೆ ಎಳ ಎಫಸಿ ಬಜೆ ಶುಕುರರಿವ ಒಮ್ಮೊಮ್ಮಿ ಬಲಾತಕುಗಯಾಯ್ ವೇಣುಗೆ ದಂಡಿ ಒಳಗು ಸಬ್ರಾಯ್ ಶುಕುರ್ ಐಗ್ಗೊಯ್ ಸಬ್ರಾಯ್ ಶುಕುರ್ ಐಗ್ಗೊಯ್ ಒಮ್ಮ ಮಿ ಬಾಬು ನೋತ ಮಿ ಮಸಲ ಅದಿ ಫಹುಂಗೆ ಬದಿಕುರುವೆ ಶುಕುರ್ ಬಡುವೆಗೆಂ ಬೇಕಂ ಸಬ್ರ ಬ್ರಂಬಿಸ್ ಶುಕುರ್ ಬಡುವೆಗೆಂ ವಾಕಂ ಸಬ್ರ ಬ್ರಂಬಿಸ್ ಬಲಾವಿರಿ ಕಮಾಯ್ ಮುಸೀಬಾತುಗೆ ಹಾಲತುಗ ವಾಜಿಬುವೆ ಸಬ್ರ ಕುರು ಅದಿ ಮುಸ್ತಹಬ್ಬುವೆಗೆಂಬೆ ಏಯಾ ಏಕು ಅಲ್ಲಾಹು ಜಲ್ಲವಾಲಾಗೆ ಎ ಗದಾಯಾಯ್ ನಿಯಾಯ ರುಹುಂಬಸ್ ಗದಾಯಾಯ್ ನಿ ರುಹುಂಬಸ್ ಏನೇ ಅವ್ವೆ ಮಿಯಬ್ಬುರ ಅದು ಬಡುವೆಗೆಂಬ ದರ್ಜೆಕಿ ಅಂ ಯಶ್ಕುರುಲ್ಲಾಹ ಅಲಲ್ ಬಲಾಯಿ ಏನಾಯ ಮೆದುವೆರಿವ ಕುರಿಮತಿವ ಬಲಾಗ ದಂಡಿ ಒಳಗ ಶುಕುರರಿವೋ ಅಲ್ಲಾಹ ಅಲ್ಲಾಹ ಶುಕುರರಿವೋ ಏನಿದು ಏನಾಗಿ ಹಗ್ಗುಗ ಏ ಬಲಾವೆಗೆಂದಣಿ ನ್ಯಾಮತಕ ಸುಭಾನ್ ಅಲ್ಲಾಹ್ ಏನಾಗಿ ಹಗ್ಗುಗ ಏನಾಯಂಗ್ ಈ ಬಲ ವೆಗಂದಣಿ ನಿಯಮತಕ ಈ ಏನಾಯ್ಬೂರೆ ಎತ್ತ ಬಯಕು ಎಬ ಉಳೆ ಎವ್ರ ಮಾ ಬೊಡತಿ ಮುಸೀಬ ಎತ್ತ ಹೋಗ ಎವ್ರ ಮಾ ಬೊಡತಿ ಬಲಾವೆರಿ ಕಮುಗ ಎವ್ರ ಮಾ ಬೊಡತಿ ಕೆಕುಳು ಮಾ ವೇಣುಗುಳೆ ಮೀಹು ಏಮ್ ಎಫದೆಂಗ್ ಏನ ನುಲವ್ವ ಎವ್ರ ಮಾ ಲುಯ್ವೆಗೆಂಬಿ ಎವ್ರ ಮಾ ಕುಡ ಕಮೆಗ್ಗ ಏನ ವೇಣುಗುಳೆ ಜೊಹಮಕಿ ಏನಾಗಿ ಹಗ್ಗುಗ ನಿಯಮತೆನ್ನು ಏನಾಗಿ ಹಗ್ಗುಗೆ ನಿಯಮತೆ ಕೊಬ ಏನಾಗ ಹಾಲತುವಾಣಿ ಎಕ್ಕಲ ಬೊಡತಿ ಬಲಾವಿರಿ ಕಮ ಮುಸೀಬತ್ತಕ ತದುಣ್ಣು ಕಮ ಬಲಿಮಡು ಕಮಗೊಳೆ ಹಾಲತ ಗೊಸ್ಸಿ ಕಮುಗ ವಾಣಮೆ ಯಗಿನ್ ಕಶವರು ಏನಾಗಿ ಹಗ್ಗುಗ ಮಿ ಬಲ ಏಕಿ ನಿಯಮತೆ ಏ ಏನಾಯ ಇಹಾ ಬೊಡತಿ ಬಲ ತಕೊಂ ಒವ್ವ ಸಲಾಮೆ ಕೊರಬ ಮಿ ಕುದಿ ಕಮೆಗ್ಗೆ ಏನ ಲೆವ್ವಿತೀವಿ ಏನಾಗ ಹಗ್ಗು ನಿಯಮತೆನ್ನು ಮಿ ಹೆಂಬೀರು ನಿಯಮತಕ ಏಯ್ ನಿಯಮತಕ ಬೊಮ್ಮ ಕೊಂ ಕಮೆಂಗ್ ಹಗ್ಗುವಣಿ ಏರು ಏನಮ್ಮಿ ಬಲಾಗೆ ಏಕಮಕು ನಿಯಮತೆಗ್ಗ ದೆಮ್ಮೆ ಭಯಾಮೆ ಕುರಿ ನಿಯಮತೆ ಗವಿ ಕಿಹಿನ ಕುಂಕ ಏಮ ನಿಯಮತೆಗ್ಗೆ ಹಾಲತುಗ ಏನಾಯಂ ಹಗ್ಗುವೆಗೆಂಬಣಿ ಕೊಂಕಮೆ ಏಯ್ದು ಏನಾಯಂ ಹಗ್ಗುವೆಗೆಂಬಣಿ ಶುಕುರ್ ಕುರುಂ ಶುಕುರ್ ಕುರುಂ ಶುಕುರ್ ವೆರಿವೋಂ ಆದೆ ಮೀ ದೀನುಗ ಭಯಾಂಬೆಗೆಂಬಿ ಮಿ ಮೌದೋಗ ಭಯಾಮೆ ದರಜಿತ ಹುಗ ತೆರೆ ಗವಿ ಆಯ್ಲಲ್ ಮರಾತಿ ಮತಿ ದರಜ ವಹಿಯ ಅಹುಲು ಸಬಕ ಮಿನ ಸಾಬಿಕೀನ್ ಏಯ್ ಹೇವ ಕಂಕಮುಗ ಕುರಿಯರಾದಿಯ ಅಹುಲಿ ವೆರಿಯಂಗೆ ಸಿಫ ಕಮ್ಗಾವ ಸಿಫ ವೆಸ್ಮೆ ಸಿಫ ಕಮ್ಗಾವ ಸಿಫ ವೆಸ್ಮೆ ದರಿ ವರುಣ್ಣೆ ಮಿ ನೂಣಸ್ ಮಿ ಫೊತುಗೆ ಮತನ ದಿವಮುಗ ಕುರೀಗ ಕೆತ್ತರಿ ಕಮಾಭೆ ಗವಾ ಇದ್ ಮಿ ಮತನ ವಣಮು ಕುರೀಗ ಆದಿವ ಸಿತುರ ಕಿಯವ ನುಕ್ತಾ ತಕೆಂಗೆ ಬಹುರಿ ಇನ್ಶಾಲ್ಲಾ ಅನ್ನಂಗ ಕುಲಾಹುಗ ಫಶಾನಿ ಎಗಾರವಣ ನುಕ್ತಾಯಿಂಗ್ ಏಯ್ ಅಲಾಕತ್ ಬೈನ ಸಬ್ರಿ ವರ್ರಿದಾ ಸಬ್ರಾಯ್ ಕೆತ್ತರಿ ಕಮಾಯ್ ರಿದಾ ರುಹುಮಾಯ್ ಮಿ ದೆಮೆದುಗ ಐ ಗುಳುಮಕಿ ಕೊಬಾಕ ಏ ಫಹುಗ ದೆನ್ ಕಿಯವಾಲಿವೆ ನುಕ್ತಾಯಕಿ ಅಲಾಕ ಬೈನ ರಹಮತಿ ವ ಸಬುರ್ ರಹಮತಾಯ್ ಸಬುರ್ ಮಿ ದೆಮೆದುಗ ಐ ಗುಳುಮಕಿ ಕೊಬಾಕ ಅದಿ ಮಿನೂಣಸ್ ನುಕ್ತಾತಕೆ ಬೀದನ್ ಲಹಜ ವಜಲ್ ಮಿ ಮೌದೂಗ ಬಯಾಂ ಬೆಗೆಂದಾನ್ ದ್ವಾಯಕಿ ಅಲ್ಲಾಹು ಜಲ್ಲ ವಾಲಾಯ್ ಅಲ್ಲಾಹು ಜಲ್ಲ ವಾಲ ಅಳಮೆನ್ನ ಮಿ ಕೆತ್ತರಿ ಕಮ್ಮುಗೆ ಫಿಲಾವಳು ಅಹರ್ಮೆಂಗೆ ನಫ್ಸ ಗಿನ ಫಾಯ್ದಾ ತಕೆ ಹಾಸಲುವೆಗೆಂದಿಯು ಸಬ್ರುಗೆ ಮಿ ಮೌದೂಗ ಭಯಾಂಬೆಗೆ ಮಿವಣಿ ಮುಸ್ಲಿಂ ಅಳಾಗೆ ಹಯಾತುಗೆ ಎಬ್ಬಸ್ ದಡಿವಳೆಗ್ಗ ಮಿ ಅಳುಕಂ ಫಾಯ್ತುವೆ ನುದಾಕ ಕೊಮ್ಮೆ ಮೌದೂವೆಗ್ಗ ಮಿವಣಿ ಗುಳಿಫೆ ಈಮಾಂಕಮ ಗುಳಿಫ ನಸ್ರಾಯ್ ಗುಳಿಫ ಶುಕುರಾಯ್ ಗುಳಿಫ ರುಸವಮಾಯ್ ಗುಳಿಫ ರಹಮತಾಯ್ ಗುಳಿಫ ಎಮ್ಮೆ ಹಾ ಬಾಬ ತಹೆಗ ಮೇಣಿ ಗುಳಿಫೆ ಉಮು ಕಿಹ ಮುಹಿಮ್ಮ ಉಮಾಯ ಕೀಗ ನಸ್ಸಲಲ್ಲಾಹ ಅಜ್ಜ ವಜಲ್ ಅನ್ ಯುಫಕ್ಕಿಹು ನಾ ಫಿ ದೀನಿ ಅಲ್ಲಾಹು ಜಲ್ಲ ವಾಲ ಎಕಲಾಂಗೆ ದೀನುಗ ಅಹರ್ಮೆ ಮಿ ಮೌದೂಗ ಫಿಗುವೆರಿ ಕುರವ್ವಾಂದೆ ಅಹರ್ಮೆ ಹಾಸಿಲ್ ಕುರ ಇಲ್ಮಕಿ ಲನಾ ವಲ ಅಲೈನ ಅಹರ್ಮೆನ್ನಟ್ಟಕ ವ ಇಲ್ಮೆ ಕಮ್ಮುಗ ಅಹರ್ಮೆಂಗೆ ಮಚ್ಚವ್ವ ಇಲ್ಮೆ ಕಮ್ಮುಗ ನುಲವ್ವಾಂದೆ ಅಳಮೆನ್ನಕಿ ಇಬ ಇಲಾಹು ಅಜ್ಜ ವಜಲ್ಲ ರುಸ್ಸವ ಒಡಿಗೆಂಬ ಗೊತುಗ ಕೆತ್ತರಿ ಕಮ್ಗೆ ಮಿ ಮಾಣಾಗ mi gawaiduga mi ketterikamuge alukamuga gaamwe demiti bene aluntake gotuga lavande subhanaka allahumma bihamdik ashhadu an la ilaha illa anta astaghfiruka wa atubu ilayk wa sallallahu wa sallam ala nabiyyina muhammadin wa ala alihi wa sahbihi ajmain.